ಅಲ್ಲಿ ಒಂದು ಮನೆ ವ್ಯವಹಾರ ಮಾಡ್ತಾ ಇದ್ದೆ. ಒಂದು ನೂರು ವರ್ಷ ಆಗೋತ್ತಿಗೆ ತಾಯಿ ಸೇರಿಕೊಂಡ್ತು, ತಂದೆ ಸೇರಿಕೊಂಡಿಲ್ಲ. ಏನಪ್ಪ ಇದು, ಏನು ಅವಸ್ಥೆ ಇಂಥದ್ದು? ಇಲ್ಲ, ಅಲ್ಲಿ ಸ್ಕೂಲ್ ಮಾಸ್ಟರ್ ಆಗ್ತಾನೆ, ಇಲ್ಲೂ ನನ್ನ ವೇನ ನೋಡ್ತಾ ಇದ್ದೇನಲ್ಲ ಅಂತ ತಂದೆ ಹೇಳಿದೆ. ಆಗಿಲ್ಲ, ತಂದೆ ರಫ್ತಾಗೆ ಬಂದ್ಬಿಟ್ರು. ಮತ್ತೆ ಏಕಾಏಕಿ ನಾನು ಸಕ್ಲೇಶ್ವರ ಸಾಗಿಡು ಕಷ್ಟಪಟ್ಟು ರಾತ್ರಿ ಮಡಿಕೇರಿ ಬಂದು, ಮಡಿಕೇರಿಯಿಂದ ಆಂಜನೇಯ ಬಸ್ ಆಗೋಸ್ಕರು ಕೇವಲ ಚೀಪ್ ರೈಟ್ ಆಂಜನೇಯ ಬಸ್ 12-14 ರೂಪಾಯಿಗೆ ಅಲ್ಲಿ ಹೋಗಿ ಮುಟ್ತಿತ್ತು ಮಡಿಕೇರಿಯಿಂದ ಸಕ್ಲೇಶ್ವರ ಹಾನ್ಮಳಿಗೆ. ಅಲ್ಲಿ ಒಂದು 4-5 ವರ್ಷ ಇದ್ದೆ. ಹಿಂದೆ ಬಂದಾಗಿ ನಾನು ಒಳ್ಳೆ ಆಕ್ಟಿವ್ ಆಗಿದ್ದೆ, ಅಕ್ಕಪಕ್ಕ ಸಾವುಕಾರ ಭಾರಿ ಖುಷಿ ಪಡ್ತಿದ್ದು. ನನ್ನ ಅಣ್ಣನ ಏನ್ ಮಾಡಿದೆ, ಇದು ಸರಿ ಕಂಡಿಲ್ಲ, ಒಬ್ಬರ ಕೊಡೆ ಒಳಗೆ ಎಷ್ಟು ವರ್ಷ ನಾನು ಇಲ್ಲದು, ನನಗೂ ಜಮೀನು ಇಲ್ಲ. ಹಾಗೆ ಜಮೀನು ಹುಡ್ಕೊಂಡು ನಾನು ವಾಪಸ್ ನಮ್ಮ ಊರಿಗೆ ಬಂದ್ಬಿಟ್ಟೆ. ಊರಿಗೆ ಬಂದು ಸ್ವಲ್ಪ ಟೈಮ್ ನೋಡಿದೆ, 3 ಎಕರೆ 1 ಎಕರೆ ಸ್ವಲ್ಪ ಒಳ್ಳೆ ನೀರಾವರಿ ಪ್ರದೇಶ ಅಂದ್ರೆ ಜೌಗ ಪ್ರದೇಶ, ಅದು ಸ್ವಲ್ಪ ಏಲಕ್ಕಿ ಮಾಡಿದೆ. ಏಲಕ್ಕಿ ಸ್ವಲ್ಪ ಇಂಪ್ರೂವ್ ಆಯ್ತು. ಅವಾಗ ಕೆಜಿ ಲೆಕ್ಕ ಎಂತದ್ದು ಇತ್ತು ಅವಾಗ ಅಂದಾಜು ಗೊತ್ತಾಗ್ತಿಲ್ಲ, ಹಾಗೆ ಇಂಪ್ರೂವ್ ಆಗಿದೆ. ಸಾಧನ ಒಂದು 100 ಕೆಜಿ ಅಷ್ಟು ಬರಕಾಯ್ತು ಏಲಕ್ಕಿ. ಇದು ಸ್ವಲ್ಪ ದುಡ್ಡಾಯ್ತು. ಆ ದುಡ್ಡು ಸ್ವಲ್ಪ ಹಿಂದೆ ಮುಂದೆ ಮಾಡಿ ವ್ಯಾಪಾರ ಮಾಡಿ ಆಗ್ತಾ ಬಿಸ್ನೆಸ್ ಮಾಡಿ ಸತ್ಯದಲ್ಲೇ ಹೋಗ್ತಾ ಇದ್ದೆ. ಜನ ಮೇಲೆ ನಂಬಿಕಿತ್ತು, ನನಗೂ ನಂಬಿಕಿತ್ತು. ವ್ಯವಹಾರ ಮಾಡ್ತಾ ಹೋಗ ನಾನು ತಳಿ. ಮತ್ತೆ ಹಾಗಾಗಿ ಸ್ವಲ್ಪ ದುಡ್ಡಾದ ತಕ್ಷಣ ಮಡಿಕೇರಿ ಹಾಲೆ ರೆಸ್ಟಿಗೆ ಬಂದು ಸೇರ್ಕೊಂಡೆ. ಹಾಲೆ ರೆಸ್ಟಲ್ಲಿ ಒಂದ್ ಮಾರಿ ಪರ್ ಮಂತ್ 100 ರೂಪೀಸ್ ಅಲ್ಲಿ ಕೊಡ್ತಿದ್ರು ಸಂಬಳ. ಖುಷಿ ಆಯ್ತು ನನ್ಗೆ. 100 ರೂಪಾಯಿ ನೋಟ್ ಅಂದ್ರೆ ಭಾರಿ ಖುಷಿ. ಊಟೋಪಚಾರ ಎಲ್ಲ ಅವರೇ ಕೊಡ್ತಿದ್ರು. ಅಷ್ಟೊತ್ತೊಳಗೆ ರೈಟ್ರು, ವಿಸಿಟಿಂಗ್ ಮ್ಯಾನೇಜರು, ಮ್ಯಾನೇಜರ್ ಎಲ್ಲ ಆಗಿ ಕೆಲಸ ಮಾಡಿ ಮುಂದಕ್ಕೆ ಬಂದೆ. ಅಷ್ಟೊತ್ತಿಗೆ ಆಲೋಚನೆ ಆಯ್ತು, ಅವ್ರಿಗೆ ಬೇಕಾದಷ್ಟು ಬೆಳ್ಳಿ ನಿಂತು. ಅನಂತರ ಅವ್ರಿಗೆ ಹೇಳಿದೆ, ಎಲ್ರಿಗೂ ಉಂಟು, ನನಗೂ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು. ನಾನು ಹಿಂದೆ ಬಂದು ನೋಡಿ ಒಂದು ಮಡಿಕೆರೆಯೊಳಗೆ ಸ್ವಲ್ಪ ಒಂದು ಸಣ್ಣ ಏರಿಯಾದಲ್ಲಿ ಒಂದು ಮನೆ ಮಾಡ್ಕೊಂಡು ಆಲೋಚನೆ ಮಾಡ್ತಾ ಇದ್ದೀನಿ, ಸ್ವಾಮಿ ಅವರೇ ಏನಾದ್ರು ಹೆಲ್ಪ್ ಮಾಡ್ಬೇಕು ಅಂತೇಳಿ. ಅಷ್ಟೊತ್ತಿಗೆ ಮನೆ ಹುಡ್ಕಾಡಿ ಬರ್ತಾ ಇತ್ತು ಗೌಡಿ ಬೀದಿ. ಅಲ್ಲಿಂದ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ನನ್ನ ಕೈಲಿ ಸ್ವಲ್ಪ ದುಡ್ಡಿತ್ತು, ಹಿಂದೆ ಬಂದು ಮಾಡಿ ಸ್ವಲ್ಪ ಏನೋ ಪರ್ಚೇಸ್ ಮಾಡಿದೆ. ಸರ್ ಇದು 58ನೇ ಇಸವಿ ಕತ್ತೆ, 59ನೇ ಇಸವಿ ಕತ್ತೆ ಅಂತ ಹೇಳ್ಬೋದು. ಅಲ್ಲಿಂದ ಹಾಗೆ ಇದ್ದು ಮತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ 64ರಲ್ಲಿ ನನಗೆ ಮದುವೆ ಆಯ್ತು. ಆನಂತರ ಮದುವೆ ಆದ ಮೇಲೆ 1-2 ವರ್ಷ ಅಲ್ಲೇ ಮಡಿಕೇರಿ ಮನೆಯೊಳಗೆ ಇರಬೇಕಾಯ್ತು ನಾನು. ಅಷ್ಟೊತ್ತಿಗೆ ಆ ಕಡೆ ಯೋಚನೆ ಮಾಡೋದಕ್ಕೆ ದುಡ್ಡು ಸ್ವಲ್ಪ ಹಿಂದೆ ಮುಂದೆ ಖರ್ಚು ಮಾಡಿದ್ರೆ ಯಾವುದೋ ಒಂದು ಕೆಟ್ಟ ಅಭ್ಯಾಸ ಅಂತ ಇಟ್ಟಿಲ್ಲ. ಅವಾಗ ಇದ್ದ ದುಡ್ಡನ್ನು ಗುಡ್ಡೆ ಮಾಡಿಕೊಂಡು ಎಲ್ಲರೂ ಒಂದು ಸ್ವಲ್ಪ ಒಂದು 4-6 ಎಕರೆ ಜಾಗ ಇದ್ರೆ ಅಥವಾ ತೋಟ ಇದ್ರೆ ತಗೊಳ್ಳೋಣ ಅಂತ ಆಲೋಚನೆ ಮಾಡಿದೆ. ಅಷ್ಟೊತ್ತಿಗೆ ಒಂದು ಆಫರ್ ಬಂತು, ಈಗ ಇರುವಂತ ಪ್ಲೇಸು ಪಾಲೂರು. ಅಲ್ಲೊಂದು ಬಾವು ಮೈದಾನೆಲ್ಲ ಸೇರ್ಕೊಂಡ್ಬಿಟ್ಟು ಇಲ್ಲೇ ಒಂದು ಏರಿಯಾ ಮಾರಾಟ ಉಂಟು, ದಯವಿಟ್ಟು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತೇಳಿ. ಹಾಗೆ ಬಂದೆ, ನೋಡಿದ್ರೆ ಏರಿಯಾ ಚೆನ್ನಾಗಿ ಉಂಟು. 1/2 ಎಕರೆ ಆಗಲಿ, 10 ಸೆಂಟ್ ಆಗಲಿ ಅಥವಾ 10 ಎಕರೆ ಆಗಲಿ, ಇದೆಲ್ಲ ಮನಸ್ಸಿಗೆ ಸಮಾಧಾನ ಆಗುವಂತ ರೀತಿ ಆಗುವಂತ ಉಂಟು ಅಂತ ಅರ್ಥ ಮಾಡಿಕೊಂಡು ಕೈ ಹಾಕಿದೆ. ಹಿಂದೆ ಮುಂದೆ ಮಾಡಿ ಏನು ಪರ್ಚೇಸ್ ಮಾಡಿಕೊಂಡೆ. ಮತ್ತೆ ಅಲ್ಲಿ ಕೂತು ಸ್ವಲ್ಪ ಏರಿಯಾ 12 ಎಕರೆ 15 ಎಕರೆ ಅಷ್ಟು ಪತ್ತೆ ಆಯ್ತು. ಅನಂತರ ಅದರಲ್ಲಿ ಸ್ವಲ್ಪ ಜೀವಮಾನ. ಅವಾಗ ಕಮ್ಮಿ ಸಂಬಳ, ಲೇಬರ್ಸ್ಗೆಲ್ಲ ಕೇವಲ 3 ರೂಪಾಯಿ, ಹೆಂಗಸರಿಗೆ ಗಂಡಸರಿಗೆ 5 ರೂಪಾಯಿ ಪೇ ಆಗ್ತಿತ್ತು. ಅವಾಗ ಭಾರಿ ಚೀಪ್ ಅಂಡ್ ಬೆಸ್ಟ್, ಭಾರಿ ಚಂದ. ಅದು ವ್ಯಾಲ್ಯೂ ಅಷ್ಟೇ ಇದ್ದದ್ದು. ಅವಾಗ ರೂಪಾಯಿಗೆಲ್ಲ 4 ಸೇರು ಅಕ್ಕ ಸಿಕ್ಕೋದು. ಇದೆಲ್ಲ ಯೋಚನೆ ಮಾಡೋತ್ತಿಗೆ ಭಾರಿ ವ್ಯತ್ಯಾಸದಲ್ಲಿ ಇನ್ನು ಮುಂದೆ ದಾಟನ ಮನಸ್ಸೊಳಗೆ ಒಂದು ಖುಷಿ ಆಯ್ತು. ರಾತ್ರಿ ಮಲಗುತ್ತು ನಿದ್ರೆ ಚೆನ್ನಾಗಿ ಬರ್ತಿತ್ತು, ಆರೋಗ್ಯ ಚೆನ್ನಾಗಿ ಇಟ್ಟುಕೊಂಡಿದೆ. ಮತ್ತೆ ಅಲ್ಲಿ ಪಾಲೊಳಗೆ ಪ್ರತಿ ನಾಟಿ ಟೈಮ್ಗೆ ಗದ್ದೆ ಪೈರು ನಡುವತ್ತಿಗೆ ಎಲ್ಲ ಭಾಗಕ್ಕೂ ನಾನು ಸೇರ್ಕೊಳ್ತಿದ್ದೆ. ನನಗೆ ಬಂದು ಸೇರ್ತಿದ್ರು ಹಾಗೆ ಒಂದು 100-150 ಬಡ್ಡಿ ಭತ್ತ ಗದ್ದೆ ಪೂರ್ತಿ ಜನ ಮಾಡಿಕೊಂಡು ನಾನು ನಾಟಿ ನಡ್ಕೊಂಡು ಪರಸ್ಪರ ಸಹಕಾರ ಅಂತ ಚೆನ್ನಾಗಿ ಬೇಗ ಹೋಗ್ತಾ ಇತ್ತು. ಮತ್ತೆ ನೋಡುತ್ತೆ ಸ್ವಲ್ಪ ಏಲಿಕ್ ಹಾಕಿದೆ, ಈ ಮಣ್ಣು ಬರ್ಕತ್ತಿಲ್ಲ ಅಂತ ಹೇಳುವಂತ ವಿಚಾರ ನಾನು ಖಂಡಿತ ಹೇಳಕ್ಕಿಲ್ಲ. ಒಳ್ಳೆ ಮಣ್ಣು ಏಲಕ್ಕಿ ಒಂದು 10 ಗಿಡ ತಯಾರು ಮಾಡಿ ಅದರಲ್ಲೇ ಇತ್ತು ಹಳೆ ತೋಟ ತಗೊಳತ್ತಿದೆ. ಅದನ್ನ ಬಡ ಆಗ್ತಾ ಮಾಡಿ ಆರೋಗ್ಯ ಮಾಡಿ ನೋಡೋದಕ್ಕೆ 10 ಗಿಡದಲ್ಲಿ ಸಾಧಾರಣ 1 ವರ್ಷಕ್ಕೆ 1.5 ಕೆಜಿ ಎಲ್ಲ ಬಂತು. 2ನೇ ವರ್ಷಕ್ಕೆ 1.25 ಕೆಜಿ ಬಂತು. 3 ವರ್ಷಕ್ಕೆ 1.50-60 ಕೆಜಿ ಬಂತು. ಮತ್ತೆ ಅಕ್ಕಪಕ್ಕ ಜಾಗ ಎಲ್ಲ ಹುಡುಕಾಡಿ ಇದ್ದಲ್ಲಿಂದ ಗಿಡ ತರದಿಂದ ಹಾಕೋದು. ನಾನು ಕಾಡೊಳಗೆ ಹೋಗಿ ಸಣ್ಣ ಏಲಕ್ಕಿ ಸಸಿ ಹುಡುಕಾಡಿ ತಂದು ಫ್ಲಾಟ್ ಮಾಡಿ ದೊಡ್ಡ ಗಿಡ ಬೆಳೆಸಿ 2 ಎಕರೆ 3 ಎಕರೆ ಹೀಗೆ ಮಾಡಿ ಮಾಡಿ ಸ್ವಲ್ಪ ಏಲಕ್ಕಿ ಇಂಪ್ರೂವ್ ಆಯ್ತು. ಸ್ವಲ್ಪ ಹಳೆ ಅರಬಿ ಗಿಡ ಇತ್ತು ಆ ತೋಟದಲ್ಲಿ, ಅವಾಗ ನಾನು ಪರ್ಚೇಸ್ ಮಾಡೋದು ಗಾಡು ಮತ್ತೆ ಅರಬಿ ತೋಟ. ಆ ಮಧ್ಯೆಲ್ಲ 6-8 ಅಡಿಗೆ ಗಿಡ ನಡ್ತಾ ಹೋದ ನೋಡು ನೋಡ್ತಾ 2 ವರ್ಷಕ್ಕೆ ಅದೊಂದು 100 ಕೆಜಿ ಬಿಟ್ಟು 200 ಕೆಜಿ ಬಂತು. ಮತ್ತೆ ಇನ್ನೊಂದು ಕಡೆ ಹೋಗಿ ನಾನು ಒಣಸು ಸರಿಯಲ್ಲ ಅಂತೇಳಿ ನಾನೇ ಸಣ್ಣ ಮಣ್ಣಿನ ಗುಡು ಮಾಡ್ಕೊಂಡು ಏಲಕ್ಕಿ ಒಣಸು ಶುರು ಮಾಡಿದೆ. ಆ ರೇಟ್ ಕಮ್ಮಿ, ಅದ್ರ ಜೊತೆಗೆ 24 ಗಂಟೆ ಇರ್ಬೇಕು. ಬೆಂಕಿ ದಾಸ್ತಿ ಏಲಕ್ಕಿ ಕಪ್ಪಾಗ್ಬಿಡೋದು, ಬೆಂಕಿ ಕಮ್ಮಿ ಇದ್ದಲ್ಲಿ ಒಂದು ಮಾರು ಮೀಡಿಯಮ್, ಬೆಂಕಿ ಇಲ್ಲದಲ್ಲಿ ಹಸಿಕಾಯಿ, ಹೀಗೆಲ್ಲ ವ್ಯತ್ಯಾಸ ಮಾಡಿ ಮತ್ತೆ ಒಂದು ಮಿಷಿನ್ ಕೂಡ ಓಪನ್ ಮಾಡ್ಕೊಂಡೆ. ಮಿಷಿನ್ ಅಂದ್ರೆ ಏಲಕ್ಕಿ ಒಣಸೋದಕ್ಕೆ ಡ್ರೈ ಮಾಡೋದಕ್ಕೆ. ಅದಕ್ಕೆ ತಟ್ಟಿಯಲ್ಲಿ ನಾವು ಹಾಕಿ ಯಾಲಿ ಗುಡಿಗೆ ಒಂದ್ ಸೈಡ್ ಇಂದ ಬೆಂಕಿ ಹಾಕಿ ಅದು ಬಿಸಿ ಮಾಡಿ ಪೈಪ್ ಮೇಲೆ ಬಂದ ಬಿಸಿಲಲ್ಲಿ ಅದನ್ನು ಚೆನ್ನಾಗಿ ಒಣಗಂತ ಆಯ್ತು. ನೋಡೋದಕ್ಕೆ ಒಳ್ಳೆ ಕಲರ್ ಬಂತು, ಖುಷಿ ಆಯ್ತು. ಮಡಿಕೇರಿಯೊಳಗೆ ಅವಾಗ ಪೂರ್ಣ ಅಂತ ಒಬ್ಬರು ಇದ್ರು, ಅವರು ದೊಡ್ಡ ವ್ಯಾಪಾರಸ್ಥರು, ಅವಾಗ ಯಾಲಿಗೆ ಪರ್ಚೇಸ್ ಮಾಡ್ಕೊಂಡಿದ್ರು. ಅವರು ನಂದು ಸ್ವಲ್ಪ ಯಾಲಿಗೆ ತೋದು, ಒಂದು ಗೋಡೆ ಮೇಲೆ ಒಂದು ಆಣಿಗೆ ಹೊಡೆದು ಸ್ವಲ್ಪ ಪ್ಯಾಕೆಟ್ ಅಷ್ಟು ಕಾಯಿ ಹಿಡಿದು. ನೋಡ್ರಿ ಈ ಪಳಗಂಬನವ್ರು ಹಂಗೆ ನೀವು ಕಾಯಿ ಬೆಳೀತಿದ್ರೆ ಅದೇ ಗ್ರೀನ್ ತಂದ್ರೆ ನಿಮ್ಗೆ ಯಾವತ್ತು 10-15 ರೂಪಾಯಿ ಕೆಜಿ ದಾಸಿ ಕೊಡ್ತೇನೆ ಅಂತ ಹಠ ಹಿಡಿದ್ರು. ಎಲ್ಲ ನೋಡಿ ಅವರು ನನ್ನ ವೇ ಕೇಳ್ಕೊಂಡು ನನ್ನಂಗೆ ಒಂದು ಮಿಷಿನ್ ಕೂಡ ಯಾಲಿಗೆ ಒಣಸು ಶುರು ಮಾಡಿದ್ರು. ಅನಂತರ ಯಾಲಿಗೆ ಭಾರಿ ಚಂದಾಯ್ತು, ಅದರಲ್ಲೇ ಇಂಪ್ರೂವ್ಮೆಂಟ್ಸ್ ಆಗಿ ಹಾಗೆ ಮುಂದೆ ಮುಂದೆ ಮುಂದೆ ಬಂದು ಸಣ್ಣ ಸಂಸಾರವನ್ನ ದೊಡ್ಡ ಸಾಮ್ರಾಜ್ಯದಾಗ ಸಂತೋಷದಲ್ಲಿ ಕಾಪಾಡ್ತಾ ಮುಂದೆ ಬಂದು ಈಗ ಪಾಲೂರು ಬಂದು ನೆಲೆಗೊಂಡು ಪಾಲೂರಲ್ಲಿ ಚೆನ್ನಾಗಿದ್ದೀನಿ. ಈಗ ಮಗ ಮೊಮ್ಮಕ್ಕಳಿಬ್ರು ನಾನು ಎಲ್ಲ ಒಂದೇ ಕೊಡೊಳಗೆ ಚೆನ್ನಾಗಿ ಅಷ್ಟು ಖುಷಿಯಿಂದ ಒಂದೇ ಪ್ಲೇಟ್ ಊಟ ಮಾಡೋಂಗೆ ಊಟ ಮಾಡ್ಕೊಂಡು ಚೆನ್ನಾಗಿ ಬಾಳಿ ಬರ್ತಾ ಇದ್ದೇನೆ. ಈಗ ಏಜ್ 87 ಆಗಿದೆ. ಸ್ವಲ್ಪ ಸೊಂಟ ಕಣ್ಣು ಹೊಟ್ಟೆ ನೋವು ಅಂತೆಲ್ಲ ಆಗಿ ತೋಟಕ್ಕೆ ಹೋಗೋದು ಸ್ವಲ್ಪ ನಿಧಾನ ಮಾಡೀನಿ. ಜಾಸ್ತಿ ಶಕ್ತಿ ಇಲ್ಲ, ಮನೆಯೊಳಗೆ ಇದ್ದುಕೊಂಡು ಈಗ ನನ್ನ ಜೀವನ ಪೂರ್ತಿ ಮಾಡ್ತಾ ಬರ್ತಾ ಇದ್ದೀನಿ. ಆ ದೇವ್ರು ಅಲ್ಲಿ ಒಳ್ಳೆ ಕೊಡ್ಲಿ ಅಂತೇಳಿ ದೇವ್ರನ್ನ ಪರಮಾತ್ಮ ನಾನು ಪ್ರೇಮ ಮಾಡಿಕೊಂಡು ನಿನ್ನ ಏಕಮನದಲ್ಲಿ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ. ಹಾನ್ಬಾಳಿಗೆ ಹೋಗಿದ್ದೆ ಅಂತ ಹೇಳಿದ್ರಲ್ಲ, ಅಲ್ಲಿ ಏನ್ ಮಾಡ್ತಾ ಇದ್ರಿ ಹಾನ್ಬಾಳಲ್ಲಿ? ಹಾನ್ಬಾಳ್ ಹೋಗಿ ಅಲ್ಲಿ ರೈಟರ್ ಕೆಲಸ ಮಾಡ್ತಿದ್ದೆ. 4-5 ತೋಟ ವಿಸಿಟಿಂಗ್ ಅದು ಕೊಡ್ತಾರೆ. ಅವು ಚುರುಕು ಹುಡುಗ ನಾನು. ಅವಾಗ ನಮ್ಮ ತೋಟಕ್ಕೆ ಬನ್ನಿ, ಇದು ಹೇಗೆ ಮಾಡಿಸ್ಬೇಕು, ಇಲ್ಲಿ ಬನ್ನಿ, ಇಲ್ಲಿ ಹೇಗೆ ಮಾಡಿಸ್ಬೇಕು ಅಂತೇಳಿ ಅವ್ರು ಕೇಳ್ತಾ ಇದ್ರು. ನಾನು ಅವ್ರಿಗೆ ವೇ ಹೇಳ್ತಾ ಕೊಡ್ತಿದ್ದೆ. ಮತ್ತೆ ಅವಾಗ ಸ್ವಲ್ಪ ರಾತ್ರಿ ಬೇಟೆ ಹಗಲು ಬೇಟೆ ಅಂತೇಳಿ ಭಾರಿ ಒಂದು ಸಂತೋಷ ಜನ. ನಾನು ಒಂದು ವಾರಕ್ಕೆ ಒಂದು ಮನೆಗೆ ಅಥವಾ ಎರಡು ಮನೆಗೆ ರಾತ್ರಿ ಕರೆಸೋದು. ನನ್ನ ಜೊತೆಗೆ ಕೋವಿ ಇಟ್ಕೊಂಡ್ರೆ ನಾ 2-3 ನಾಯಿ ಮತ್ತು ಪ್ಲಸ್ 4-5 ಜನ ಬರೋದು. ಕೋವಿ ತನ್ನೋದು ಕಾರಣ ಕಷ್ಟ. ಲೈಟ್ ಬಿಟ್ರೆ ಉದ್ಯೋಗ ಬೆಕ್ಕು ಕಣ್ಣು, ಆ ಪ್ರಾಣಿ ಕಣ್ಣು, ಈ ಪ್ರಾಣಿ ಕಣ್ಣು, 5-6 ಕಾಣಕ್ಕೆ ಒಂದು ಗುಂಡು ಹೊಡೆದ್ರೆ ಒಂದು 2 ಮೃಗ ವಿದ್ಯೆಯೇ ಬೆಳೆದಿದೆ. ಹಾಗೆ ಚೀಲ ತುಂಬಾ ತುಂಬಿ ಇರುತ್ತಿದ್ದೆ. ಹಾಗಾಗಿ ಅಲ್ಲಿ ಅಕ್ಕಪಕ್ಕದ ಸಾವುಕರುಗಳು ನನ್ನನ್ನು ಭಾರಿ ಮೆಚ್ಚುಗೆ ಭಾರಿ ಖುಷಿ ಪಟ್ಟುಕೊಂಡು ಸಂತೋಷ ಕೊಡ್ತಿದ್ರು. ನೀವು 4-6 ಕಡೆಗೆ ವ್ಯಾಸಂಗ ಮಾಡಿದ್ರಿ, 4-6 ಕಡೆಗೆ ಕೆಲಸ ಮಾಡಿದ್ರಿ, ಮತ್ತೆ ಕೊನೆಗೆ ಕೃಷಿಯನ್ನ ಇಷ್ಟಪಟ್ಟು ಸ್ವೀಕರಿಸಿಕೊಂಡು ತೋಟವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ನಿಮ್ಮ ಪರಿಶ್ರಮದ ಹಾದಿ ಚೆನ್ನಾಗಿ ನಿಮ್ಮ ಮನೆತನವನ್ನ ಬೆಳೆಸಿದೆ. ಪರಿಶ್ರಮ ಪಡೆದ ಹೋದ್ರೆ ಜೀವನದಲ್ಲಿ ಬೆಳವಣಿಗೆ ಕಾಣುವುದಿಲ್ಲ ಅಲ್ವಾ? ಹೌದು ಹೌದು. ಈಗ ಚೆನ್ನಾಗಿ ಕೆಲಸ ಮಾಡೋಕೆ ಅಸಾಧ್ಯ ಆಗಿರುತ್ತೆ. ನೋಡೋದಕ್ಕೆಲ್ಲ ಸಂತೋಷ ಒಳ್ಳೆ ಬೆಳಕ ಕಾಣುತ್ತೆ, ಕಪ್ಪು ಕಪ್ಪ ಕಾಣಕ್ಕಿಲ್ಲ. ವಾತಾವರಣ ಕಪ್ಪು ಇಲ್ಲ, ಈಗ ಎಲ್ಲ ವಾತಾವರಣ ಪೋರೆ ಬೆಳ್ಳಗೆ ಒಳ್ಳೆ ಚೆನ್ನಾಗಿ ಉಂಟು. ಮತ್ತೆ ನಾನು ಕಷ್ಟಪಟ್ಟಂತ ಪಟ್ಟು ಜೀವನ ಮಾಡಿದಕ್ಕಾಗಿ ನನ್ಗೆ ಹಳೆದೆಲ್ಲ ಮರೆತು ಹೊಸದನ್ನ ಈಗ ನೆನಪು ಮಾಡ್ತಾ ಚೆನ್ನಾಗಿದ್ದೀನಿ. ತೊಂದರೆ ಇಲ್ಲ. ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬರ್ತವೆ ಅಲ್ವಾ? ನಿಮಗೂ ಬಂದಿದೆ, ನಮಗೂ ಬರುತ್ತೆ, ಮತ್ತೊಬ್ಬರಿಗೂ ಬರುತ್ತೆ. ಆದ್ರೆ ಅದನ್ನ ಮೆಟ್ಟಿ ನಿಂತ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಕೆಲವೊಂದನ್ನ ಮರೆತು ಕೆಲವೊಂದನ್ನ ಇಟ್ಕೊಂಡು ಅದರಿಂದ ಇನ್ನು ಏನೇನು ಅವಕಾಶಗಳು ಸಿಗ್ತಾವಂತ ಅನ್ಕೊಂಡು ಹುಡುಕಂತ ಹೋಗ್ಬೇಕು. ತೋಟ ಚೆನ್ನಾಗಿ ಮಾಡ್ಬೇಕಾದ್ರೆ ಏನು ಅಂಶಗಳನ್ನ ಗಮನಿಸ್ಕೊಳ್ಬೇಕು, ಗಮನದಲ್ಲಿ ಇಟ್ಕೊಳ್ಬೇಕಂತ ಹೇಳ್ತೀರಿ? ಒಳ್ಳೆ ತೋಟ ಆಗ್ಬೇಕು, ಇಳುವರಿ ಚೆನ್ನಾಗಿ ಸಿಗ್ಬೇಕು ಹೇಳ್ತಾ ಇದ್ರು ನಿಮ್ಮ ಪುತ್ರ ಹರೀಶ್ ಕಾರ್ಯಪ್ಪನವರು. 60-70 ಚೀಲ ತನಕ ಇಳುವರಿ ತೆಗೆದುಕೊಳ್ಳೋರಿದ್ದಾರೆ, 30-40-50 ಚೀಲನೂ ತಗೊಳ್ಳೋರಿದ್ದಾರೆ, ಕೆಲವೊಬ್ರು 5-10 ಚೀಲನೂ ಇಳುವರಿ ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ. ನೀವು ಹಿಂದೆ ಏಲಕ್ಕಿನ ಬೆಳೆದು ದುಡ್ಡು ಮಾಡಿದಿರಿ, ಹಾಗೆ ಕಾಫಿ ಮೊದ್ಲೆಲ್ಲ ಅರಬಿಕ್ ಇತ್ತ, ರೋಬಸ್ಟ್ ಇತ್ತ, ಅಥವಾ ಎರಡು ಇದ್ವಾ? ಅವಾಗ ಅರಬಿ ಅಪರೂಪ, ಒಂದು 6-8 ಎಕರೆಗೆ ಒಂದು 12-15 ಚೀಲ ಬರ್ತಿತ್ತು. ಹಳೆ ತೋಟ ಕಾಡು ಬಿದ್ದಿತ್ತು. ಮತ್ತೆ ಸ್ವಲ್ಪ ಗಿಡ ಶುರು ಮಾಡಿ ಅವಾಗ ಕಾಫಿ ನರ್ಸರಿ ಮಾಡೋದ್ರಲ್ಲಿ ಭಾರಿ ಕಮ್ಮಿ. ಆಗ ನಾನೇನ್ ಮಾಡ್ತಿದ್ದೆ, ಅಕ್ಕಪಕ್ಕದ ಮನೆ ಹೋಗಿ ನಮ್ಮ ಅತ್ತೆ ಮನೆ, ನಮ್ಮ ಅಣ್ಣಿ ಮನೆ ಪಕ್ಕದಲ್ಲಿ ನನಗೆ ಈಗ ಇರೋ ಬಾಲ ಪ್ಲೇಸಲ್ಲಿ ಗಿಡ ಅಡಿಭಾಗದಲ್ಲಿ ಬಿದ್ದಂತ ನಾಟಿ ಗಿಡನ ಕಿತ್ತು ತಂದು 9 ಒಂದು ಗಿಡದ ಮಾದರಿ 8-10 ಬ್ಲಾಕ್, 1 ಅರ್ಧ ಎಕರೆ 3/4 ಇತ್ತು. ಅವು ಒಂದೊಂದು ಬ್ಲಾಕ್ ಒಂದು ವರ್ಷಕ್ಕೆ ಒಂದೊಂದೇ ಬ್ಲಾಕ್ ಪೂರ್ತಿ ಮಾಡ್ಕೊಂಡು ಗಿಡ ಹಳೆ ಗಿಡನೇ, ಹಳೆ ಕಾಫಿ ಗಿಡ ಅಡಿ ಬಿದ್ದ ಗಿಡನೇ ತಂದು ಹಾಕ್ತಿದ್ದೆ. ಆ ಗಿಡ ಹೇಗಿರ್ಬೇಕು ಅಂತಂದ್ರೆ ಚೆನ್ನಾಗಿ ಎಲ್ಲರಿಗೂ ಮನಸ್ಸಿಗೆ ಬೇಕಾದ ವಿಚಾರ ಹೇಳೋದು. ನನಗೆ ಈ ಕಾಫಿ ಎಲೆ ಅಗಲ ಕಮ್ಮಿ ಉದ್ದ ಬೇಕು, ಆ ಎಲೆಯಲ್ಲಿ ತುಂಬಾ ನೆರಗಳು ಬೇಕು. ಎಲೆ ಸಪರ ಉದ್ದಾಗಿದ್ದಷ್ಟು ಕಾಫಿ ಕ್ರಾಪ್ ಜಾಸ್ತಿ. ಇದು ನನ್ನ 100 ಜನ ಎಲ್ಲ ಎಷ್ಟೋ ಜನ ಹೇಳುವಂತ ಉದ್ದೇಶ. ದಯವಿಟ್ಟು ಹೀಗೆ ಮಾಡಿದ್ರೆ ಭಾರಿ ಒಳ್ಳೇದು. ಜನ ಮುಂದಕ್ಕೆ ಅಗಲ ಸೊಪ್ಪು ದಪ್ಪ ಸೊಪ್ಪು ಎಲ್ಲ ಬೇಡ, ಸಪ್ಪುರ ಉದ್ದ ಎಲೆ ಅಗಲ ಕಮ್ಮಿ ಎಲೆ ಇಂಥ ಕಾಪಿಡದೇ ಬೇಕಾದ್ರೆ ಕಾಫಿ ಬೀಜ ತಗೊಂಡು ಸ್ವಂತ ಮಾಡಿ ಬಾಸ್ಕೆಟ್ ಮಾಡಿ ತಂದು ತೋಡ ಹಾಕೊಂಡ್ರೆ ಭಾರಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಅದು ಏಕರಿಗೆ ಸಾಧಾರಣ ಒಂದು 50-60 ಬ್ಯಾಗ್ ನಷ್ಟು ಕಾಫಿ ಕುಡಿಯೋದು ನನ್ನ ಅಂದಾಜು. ಯಾಕಂದ್ರೆ ನನ್ನ ಹಳೆ ಕಾಲದಲ್ಲಿ ಮಾಡಿದ ಜಾಗ ಕೆಲವೊಂದು 100-200 ಗಿಡಕ್ಕೆ ಒಂದೆರಡು ಗಿಡ ಈಗಲೂ ಉಂಟು. ಒಳ್ಳೆ ನೋಡೋದಕ್ಕೆ ಚಂದ, ಕುಯ್ಯೋದಕ್ಕೂ ಒಂದು ಗೊಬ್ಬರ ಚೀಲ ಒಂದೊಂದು ಚೀಲ ಬಿಡ್ತದದು. ಒಂದು 8-10 ಗಿಡ ಉಂಟು. ಅದೇ ಜಾಸ್ತಿ ಸೆಲೆಕ್ಟ್ ಮಾಡಿ ನಾನು ನಟ್ಟಿದ್ದ ಗಿಡ ಜಾಸ್ತಿ ಈಗ ಇರೋದು ಅಂತದನ್ನ ಈಗ ಹೆರಕಿ ಮಾಡ್ತಾ ಇದ್ದೀನಿ. ಈಗ ನೀವು ಮನೆ ಸಾಕ್ತಾ ಇರೋದು ಅಷ್ಟೇ. ಕೂತಲಿಗೆ ಅನ್ನ ಮಲಗೊಳಿಗೆ ರೂಮ್ ಬೆಡ್ ಎಲ್ಲ ಸಿಕ್ಕಿಲ್ಲ, ಮಗ ಮಾಡಿಕೊಟ್ಟಾನೆ, ಚೆನ್ನಾಗಿದ್ದೀವಿ. ಏನು ತಾಪತ್ರ ಇಲ್ಲ, ಏನು ತೊಂದರೆ ಇಲ್ಲ. ಇನ್ನು ದೇವರು ಇಲ್ಲಿ ತನಕ ವಹಿಸಿ ಕೊಟ್ಟಾನೆ, ಇನ್ನು ಆರೋಗ್ಯ ಚೆನ್ನಾಗಿ ಕೊಟ್ಟು ಇನ್ನು ಹೀಗೆ ಮನೆ ಸಾಗಿಸಿದ್ರೆ ಭಾರಿ ಒಳ್ಳೇದುಂಟು. ನಾನು ದೇವರಲ್ಲಿ ಪ್ರೇರ್ ಮಾಡಿಕೊಡ್ತೇನೆ ಅಷ್ಟೇ. ಹಿಂದೆಲ್ಲ ದನಕರುಗಳನ್ನ ಸಾಕೊಂಡಿದ್ರೆ? ದನಕರುಗಳು ಸಣ್ಣದ್ಲಿದ್ದಾಗ ಕೇವಲ ಹಾಲು ಕೊಡಕ್ಕೆ ಮಾತ್ರ ಒಂದು ಹತ್ತನ ಸಾಕ್ತಿದ್ದೆ. ಮತ್ತೆ ಸ್ವಲ್ಪ ಬಂದ ಪಾಲೂರು ಪಚನ್ ಮಾಡಿದ ವರ್ಷ ಸ್ವಲ್ಪ ಗದ್ದೆಲ್ಲ ನೋಡಿದ್ರೆ ಖುಷಿ ಆಯ್ತು. ನಮ್ಮ ತಂದೆ ತಾಯಿ ಜೊತೆಗೆ ನಾನು ಅವಾಗ 12-15 ವರ್ಷ ಪ್ರಾಯದಲ್ಲಿ ತುಂಬಾ ಬೇಯ್ತಿದ್ದೆ, ಹೂಡ್ತಿದ್ದೆ, ನಾಟಿ ಹೋಗ್ತಿದ್ದೆ. ಕೂಡಾಳಂದ್ರೆ ಪರಸ್ಪರ ಮುಯ್ಯ ಹಳ್ಳಿಗೂ ಹೋಗ್ತಿದ್ದೆ. ಇದೆಲ್ಲ ಆಗಿ ಅಭ್ಯಾಸ ಆಗಿತ್ತು. ಅವು ಗದ್ದೆ ಸ್ವಲ್ಪ ಕುಡಿನಾಟಿ ಹೂಡ್ತಿದ್ದೆ. ಕುಡಿನಾಟಿ ಅಂದ್ರೆ ಮೋರೆ ನುಲಿ ನೇರಕ್ಕೆ ಹೋಗೋದು, ನೂಲು ಹೊಡೆದಂಗೆ. ಅದನ್ನು ಭಾರಿ ಎಕ್ಸ್ಪರ್ಟ್, ಸ್ವಲ್ಪನೇ ನಟ್ಟು ಸ್ವಲ್ಪ ನಟ್ಟು ಮತ್ತೆ ಮತ್ತೆ ಭಾರಿ ಸರ್ವಿಸ್ ಆಯ್ತು. ಅಪ್ಪಂಗಡದಲ್ಲೂ ಹೆಸರು ತಗೊಂಡಿದ್ದೆ. ಪಾಲೂರಿಗೆ ಬಂದ ಮೇಲೆ ಕುಡಿನಾಟಿ ನಾಡೋ ಅಂತೇಳಿ ಭಾರಿ ಹೆಸರು ತಗೊಳ್ಳೋಕಾಗಿ ಗದ್ದೆ ಹೋಗಿ ಕುಡಿನಾಟಿ ಹೊಡೆದ್ರೆ ಪಳಗಂಪಣೇ ಬರಬೇಕು. ಕುಡಿನಾಟಿ ಇಡಬೇಕು ಗದ್ದೆಲಿ, 3-4 ಜನ ಇದ್ದು ಆ ಕುಡಿನಾಟಿ ಓಡಿಸ್ಬೇಕು. ಫಸ್ಟ್ ಬಂದವನಿಗೆ ಪ್ರೈಸ್ ನೀವೇ ಕೊಡಿಸಬೇಕು ಅಂತೇಳಿ ಭಾರಿ ಒಂದು ಒತ್ತೆ ಸಾಯ್ತು ಅಕ್ಕಪಕ್ಕದ ನೆಂಟರಿಷ್ಟರು ಮತ್ತೆ ನೆರೆಕರೆಯವರಿಗೆ. ಹಾಗೆ ಆ ಕೊಡ ನಾಟಲು ಭಾರಿ ಎಕ್ಸ್ಪರ್ಟ್, ಶಾಲ್ ನಾಟಲು ಅಷ್ಟೇ ಭಾರಿ ಎಕ್ಸ್ಪರ್ಟ್. 10-12-15 ಜನ ನಾಟಿ ನಡ್ತಾ ಇದ್ರು ಸಹಿತ ನಾನು ಭಾರಿ ಪವರ್ ಆಗಿ ನಾನು ನಾಟಿ ಹಾಕ್ತಿದ್ದೆ, ಮುಂದೆ ಹೋಗ್ತಿದ್ದೆ. ಎಲ್ಲಾ ಜನದ್ದು ಅರ್ಧ ಭಾಗ ಬಂದು ನಾಟಿ ನಡೆಸಿ ನನ್ನ ಏರಿಗೆ ಮುಟ್ಟಿ ಏರಿ ಮೇಲೆ ನಿಂತು ಪುನಃ ವಾಪಸ್ ಹೋಗಿ ಶಾಲ್ ಹಿಡಿತಿದ್ದೆ. ಅಷ್ಟು ಹುಷಾರಾಗಿದ್ದೆ. ಈ ವಯಸ್ಸಿಗೆ ಎಲ್ಲ ಕೈಗೆಲ್ಲ ಪಡತೆ ಆಗಿ ಬಂದು ವೀಕ್ನೆಸ್ ಅಲ್ಲ ಅಂತ ಸಾಗಲ್ಲ ಅಂತ ಕಷ್ಟ ಬಂದ್ಬಿಟ್ಟಿದೆ. ಅದು ಎಲ್ರಿಗೂ ಹೇಳುವಂತ ಮಾತಲ್ಲ. 80-87 ವಯಸ್ಸಾಗೋದಕ್ಕೆ ಎಲ್ರಿಗೂ ಬರುವಂತ ಉದ್ದೇಶನೇ ಅದು. ನಾನು ಇದನ್ನು ಬೇಕು ಬೇಕು ಅಂತೇಳಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ನೀವು ಎಲ್ಲ ಇದೇ ಮಾತು ಕೇಳೋರು ಆಲ್ಸೋರು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಕಮ್ಮಿ ತಿನ್ನಿ, ಜಾಸ್ತಿ ಶ್ರಮ ಪಟ್ಟು ಕೆಲಸ ಮಾಡೋದ್ಬೇಡ. ಸುಸ್ತಾಯ್ತ ಹೊಟ್ಟೆ ತುಂಬ ನೀರು ಕುಡಿರಿ. ತಿನ್ನುವ ಅನ್ನ ಊಟೋಪಚಾರ ಆದಷ್ಟು ಕಮ್ಮಿ ತಗೊಂಡ್ರೆ ಭಾರಿ ಒಳ್ಳೇದು. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಬೇಕು. ಸಾಯಂಕಾಲ ಹೊತ್ತಿಗೆ ಒಂದು 6-6.5 ಗಂಟೆಗೆ ಹೋಗಿ ಸ್ನಾನ ಮಾಡಿ ಟಿವಿ ರೇಡಿಯೋ ಇದ್ರೆ ಸ್ವಲ್ಪ ಹುಷಾರು ತಗೊಂಡು ಅದನ್ನು ನೋಡ್ಕೊಂಡು ಸಂತೋಷ ಪಟ್ಟು ಹಾಗೆ ಹೋಗಿ. ಮತ್ತೆ ಯಾವಾಗ ಆ ಅಂತ ಬಾಯಿ ಅಲ್ಲಾಡ್ತದ ಆ ಕಡೆಗೆ ಬರುತ್ತೆ ನಿದ್ರೆ ಮಾಡೋದು ಭಾರಿ ಒಳ್ಳೇದಂದ್ರೆ ಜನಕ್ಕೆ ನಾನು ಈ ವಿಚಾರ ತಿಳಿಸ್ತೇನೆ ಅಷ್ಟೇ. ನೀವೆಲ್ಲ ಒಳ್ಳೆ ಪರಿಶ್ರಮ ಪಟ್ಟವರು, ಮತ್ತೆ ಏನೋ ಒಂದು ಕನಸನ್ನ ಇಟ್ಕೊಂಡು ಬೆಳೆದ್ ಬಂದವರು. ಈಗಲೂ 87 ವರ್ಷ ವಯಸ್ಸಿನಲ್ಲೂ ಆ ಹುರುಪು ನನ್ನಲ್ಲಿ ಇರ್ಬೇಕಂತ ಬಯಸ್ತೀರಿ. ಆದ್ರೆ ವಯಸ್ಸಿನ ಇತಿಮಿತಿ ಏನು ಮಾಡಕ್ಕಾಗಲ್ಲ ಅಲ್ವಾ? ಅದು ಯಾರ ಕೈಯಲ್ಲೂ ಇಲ್ಲ. ಆದ್ರೂ ಇಷ್ಟು ಒಂದು ಲವಲವಿಕೆಯಿಂದ ನೀವು ಕೆಲಸ ಮಾಡ್ತಾ ಇದೀರಿ, ಮತ್ತೆ ಒಂಥರ ಬೇರೆಯವರಿಗೆ ನಿಮ್ಮ ಮಾತುಗಳು ಒಂಥರ ಪ್ರೇರಣೆ ನೀಡ್ತವೆ. ನಿಜ, ತಾವು ಹೇಳಿದಂಗೆ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ಎಲ್ಲರೂ ಹೆಣಗಾಡ್ತಾರೆ, ಕೆಲವೊಂದು ಸಂದರ್ಭಗಳು ನಮ್ಮನ್ನು ಹಾಳು ಮಾಡ್ಬಿಡ್ತವೆ. ರೇಡಿಯೋ ಕೇಳುವ ಆಸಕ್ತಿ ತಮಗೆ ಎಷ್ಟು ವರ್ಷಗಳಿಂದ ಇದೆ? ರೇಡಿಯೋ ಆಸಕ್ತಿ ಸಾಧನ 58ನೇ ಇಸ್ವಿಂದ ಸಣ್ಣ ರೇಡಿಯೋ ಹತ್ರ ನಾನು ಕಿವಿ ಕೊಟ್ಟು ಕೊಡ್ತಾ ಇದ್ದೆ. ಅವಾಗ ಹಾಡು ಅಂದ್ರೆ ಭಾರಿ ಚಂದ, ಅವಾಗ ಒಳ್ಳೆ ಒಳ್ಳೆ ಪಿಕ್ಚರ್ ಬರ್ತಿದ್ದು. ಸತ್ಯಹರಿಶ್ಚಂದ್ರ ದೇವ್ರ ಪಿಕ್ಚರ್ ಜಾಸ್ತಿ ನೋಡ್ತಾ ಸಂತೋಷ ಪಡ್ತಿದ್ದೆ. ಈಗೀಗ ನೋಡೋದಕ್ಕೆ ಮನ್ಸಿಗೆ ಬೇಡದಾಗ್ಬಿಟ್ಟಿದೆ. ಟಿವಿಯವ್ರನ್ನ ಬೈಯೋದಲ್ಲ, ಹೊಡ್ತಾ ಬಡ್ತಾ ಇಂಥದ್ದೇ ಜಾಸ್ತಿ ಕಾಣದಲ್ಲ. ಎಲ್ಲಾರು ಒಂದು ಪಿಕ್ಚರ್ 2-2.5 ಗಂಟೆ ಓಡಿಸ್ಕೊಂಡ್ರೆ ಒಂದು 2 ಒಳ್ಳೆ ಹಾಡುಗಾರಿಕೆ ಪಿಕ್ಚರ್ ಹಾಕಿರ್ತಾನೆ. ಈ ನೋಡೋಕೆ ಸ್ವಲ್ಪ ತಂದಾದ್ರೂ ಸಹಿತ ಹಿಂದಿನಷ್ಟು ಒಂದು ಒಳ್ಳೇದಿಲ್ಲ. ಹಿಂದೆಲ್ಲ ದೇವ್ರ ಪಿಕ್ಚರ್ ಅಂದ್ರೆ ಭಾರಿ ವಿಶೇಷ. ನನ್ನ ಈಗಲೂ ನನ್ನ ನೆನಪುಂಡು ಸರಪಂಚ ಪಿಕ್ಚರ್ ನಾವು ಒಂದು 8-9 ಸಲ ನೋಡಿರ್ಬೋದು. ಭಾರಿ ಚಂದ ಒಂದು ಹಾಡುಗಾರಿಗೆ ಚಂದವಾದ ವಿಚಾರ ಮನ್ಸಿಗೆ ಅಂದಾಗತ್ತೆ. ಈಗಲೂ ಯಾವ ಅಂತ ಪಿಕ್ಚರ್ ಬರ್ತದಂತ ಆಲೋಚನೆ ಮಾಡ್ತಾ ಇರ್ತೇನೆ. ಬರಲ್ಲ ಇದು ಒಳ್ಳೇದು ಸಿಕ್ಲಿ. ಈಗ ಊಟ ಗೀಟ ಮಾಡೋದು, ಹೋಗಿ ಮಲಗ್ಬಿಡೋದು, ಅದ್ ಸಾಕು ಅಂತೇಳಿ ಅಲ್ಲಿಗೆ ನಿಲ್ಸ್ಬಿಡ್ತೇನೆ. ಹಿಂಗ ಟಾಕೀಸ್ಗೆ ಹೋಗಿದ್ದೀರಿ, ಟಿವಿನೂ ನೋಡಿದಿರಿ. ರೇಡಿಯೋ ನಿಮ್ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಯಾವಾಗ್ಲೂ ಇರುತ್ತಲ್ವಾ? ರೇಡಿಯೋವನ್ನ ಈಗ ಇಷ್ಟಪಟ್ಟು ಆಲಿಸ್ತಾ ಇದೀರಲ್ಲ, ಏನು ಇದರ ಗುಟ್ಟು? ರೇಡಿಯೋ ಅಂದ್ರೆ ಯಾವತ್ತು ಯಾವ ಟೈಮ್ ನನ್ನ ಜೊತೆಗೆ ಬೇಕು. ನನ್ನ ಮಗ ಇದ್ದಂಗೆ ತಪ್ಪ ನನ್ನ ಸಂಸಾರ ಇದ್ದಂಗೆ ರೇಡಿಯೋನ ಪಕ್ಕದಲ್ಲಿ ಇಟ್ಕೊಳ್ತಾನೆ. ರೇಡಿಯೋದಲ್ಲಿ ಯಾವಾಗ ಮನ್ಸಿಗೆ ಕಮ್ಮಿ ತರ ಕಾಣ್ತದ್ರೆ ಬಂದು ಟಿವಿ ಆನ್ ಮಾಡ್ಕೊಳ್ಳೋದು. ಟಿವಿನೂ ಯಾವ ಬೇಡ ಅಂತ ಆಯ್ತು ಸ್ವಲ್ಪ ರೇಡಿಯೋಗೆ ಬರೋದು. ಮತ್ತೆ ಬಾಗಿದ್ದ ಟೈಮ್ಗೆ ಸುಮ್ಮನೆ ನಾವು ಹೊಟ್ಟೆ ಅನ್ನ ಕೊಡಕ್ಕಿಲ್ಲ. ಊರಿಂದ ಊರಿಗೆ ಹೋಗುವಂತ ರೀತಿ ಇದ್ದ ರೇಡಿಯೋ ಗಿಡ ಎಲ್ಲ ಹತ್ತಿರ ಇರಕ್ಕಿಲ್ಲ. ಮುಂದೆಲ್ಲ ರೇಡಿಯೋ ಹತ್ತಿರ ಇರ್ತಿತ್ತು. ಈಗ ಹೆಚ್ಚಿನ ವಿಚಾರ ಅಂದ್ರೆ ರೇಡಿಯೋ ಕಾರಣ ಏನು ಅಂತಂದ್ರೆ, ಕೃಷಿ ವಿಚಾರದಲ್ಲಿ ವಿಜಯ ಅಂಗಡಿ ಬರ್ತಾ ಉಂಟು, ಅವರ ಮಾತುಕತೆ ಕೇಳುದನ್ನು ಭಾರಿ ಸಂತೋಷ, ಭಾರಿ ವಿಚಾರ, ಮನಸ್ಸು ಸಮಾಧಾನ, ರಾತ್ರಿ ಅದೇ ಸಪನ್ ಬೆಳುತ್ತೆ. ಏನಮ್ಮ ಅಕ್ಕ ತಮ್ಮಿ ತಂಗ ಅಣ್ಣ ತಮ್ಮ ಭಾಜಪ ಚಿಕ್ಕಪ್ಪ ಅಂತೇಳಿ ಮಾತಾಡಿಸಿ ಅವರ ಕ್ವಶನ್ ಸರಿಯಾಗಿ ಇವರು ಆನ್ಸರ್ ಮಾಡೋದು, ಇವರ ಕ್ವಶನ್ ಸರಿಯಾಗಿ ಅವರು ಆನ್ಸರ್ ಮಾಡೋದು, ಭಾರಿ ಒಂದು ಆಕಾಶವಾಣಿ ಸಿಕ್ಕಿರೋದು ಡಾಕ್ಟರ್ ವಿಜಯ ಅಂಗಡಿ ಅಂದ್ರೆ ಭಾರಿ ಒಂದು ಫೇಮಸ್ ಜನ. ನನ್ನ ಮಟ್ಟಿಗೆ ನಾನು ಹೇಳೋದು ಇದು ಎಲ್ರಿಗೂ ಬೇಕಾದ ವಿಚಾರ ಹೇಳ್ತೇನೆ. ಯಾಕಂದ್ರೆ ಸಮಾಧಾನ ಸಂತೋಷದ ಜನ ಮಾತುಗೂ ಚಂದ, ಮತ್ತೆ ನನಗೆ ಅವ್ರನ್ನ ಕಾಣಬೇಕು ಅಂತ ಕಿವಿಲಿ ಕೇಳ್ತಾ ಇದ್ದೀನಿ, ಅಲ್ಲದೆ ಕಣ್ಣಲ್ಲಿ ಕಾಣಕ್ಕೂ ಸಿಕ್ಕಲ್ಲ. ಏನಲ್ಲ ಈ ತಾರೀಕು ಈ ದಿನ ನಮ್ಮ ಪಾಲವರು ಮುರಳಿನ ಮನೆಗೆ ಬಂದು ಮುಟ್ಟಿದ್ದಾರೆ, ಇಲ್ಲಿ ಇದ್ದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಮಗ ಹರೀಶ್ ಅಂತೇಳಿ. ಹಾಗೆ ಅವ್ರು ಅದಮೇಲೆ ನಾನು ಹತ್ತಿರ ಕೂರ್ಸ್ಕೊಂಡು ಮಾತಾಡಕ ಬಿಟ್ಟಿದ್ರು. ಹಾಗೆ ನಾನು ಸ್ವಲ್ಪ ಮಾತಾಡಿ ಅವ್ರ ಮನಸ್ಸಿಗೆ ಸಮಾಧಾನ ಆಗುವಂತ ರೀತಿ ಸತ್ಯದಲ್ಲಿ ಒಳ್ಳೆ ಸಮಾಧಾನ ಆಗುವಂತ ರೀತಿಯಲ್ಲಿ ಅವ್ರಿಗೂ ಆಶೀರ್ವಾದ ಮಾಡಿ ಮುಗಿಸ್ತೇನೆ ಮಾತನ್ನ. ನೀವು ಮಾತಾಡುವ ಆ ದಿಟ್ಟತನ, ಮಾತಿನಲ್ಲಿರುವ ಗಟ್ಟಿತನ ಇಷ್ಟ ಆಗ್ತದೆ ನಮ್ಮ ಕೇಳುಗರು ಸಹ. ನೋಡಿ 87 ವರ್ಷ ವಯಸ್ಸಿನ ಪಳಂಗಡಪ್ಪನವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನಾವು ಪ್ರಶ್ನೆ ಕೇಳದೆ ಬೇಡ ಅನ್ನೋ ತರ ನಮಗೂ ಅನಿಸುತ್ತೆ, ಬೇರೆಯವರನ್ನು ಸಹ ಸುಲಲಿತವಾಗಿ ಹೇಗೆ ಮಾತಾಡ್ತಾರಲ್ಲ ಅಂತ ಅನ್ಕೊಂಡು ಹೇಳದಿದೆ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಜೀವನ ಕ್ರಮಗಳ ಬಗ್ಗೆ ಹೇಳ್ಬೋದಾ? ಈಗ ಎಷ್ಟೋ ಜನ ಹೇಳ್ತಾರೆ ಹೀಗಿದ್ರೆ ಹೀಗೆ, ಹಾಗಿದ್ರೆ ಹೀಗೆ ಅಂತ. ಕೆಲವೊಬ್ರು ಇಲ್ಲ ಎಲ್ಲದೂ ತೊಳ್ತೀವಿ ನಾವು ಚೆನ್ನಾಗಿದ್ದೀವಿ ಅಂತ ಮಾತಾಡೋದಿದೆ. ನಿಮ್ದೆಲ್ಲ ಹೇಗೆ ಸಾಗಿ ಬಂತು? ಒಬ್ಬ ಕೃಷಿಕರಾಗಿ ಆಮೇಲೆ ಇನ್ನು ಬೇರೆ ಬೇರೆ ಕಡೆ ನೀವೆಲ್ಲ ಜೀವನ ಮಾಡ್ಕೊಂತ ಬಂದ್ರಲ್ಲ, ಆಹಾರ ಪದ್ಧತಿ ಬಗ್ಗೆ ಉಲ್ಲೇಖ ಮಾಡಬಹುದು? ಆಹಾರವು ಆರೋಗ್ಯದ ಒಂದು ಗುಟ್ಟನೆ ಅಲ್ವಾ? ಹೆಚ್ಚಿನ ಮಾತು ಕಾಣಕ್ಕಿಲ್ಲ, ಎಲ್ಲ ಸಂತೋಷ ಮುಗಿತ ಅಂತ ಕಾಣುತ್ತೆ. ಸದ್ಯಕ್ಕೆ ಮಾತಿಲ್ಲ ನಿಲ್ತಾನಂತ ಆಲೋಚನೆ ಮಾಡ್ತಾ ಇದ್ದೀನಿ ಸಾಕು. ಮತ್ತೆ ಕೇಳುವರಿಗೆ ಒಂದು ವಿಚಾರ ಹೇಳೋದಂದ್ರೆ, ಹೇಗೆ ನಮ್ಮ ಶರೀರವನ್ನು ಇಟ್ಕೊಳ್ಬೇಕು ಅಂದ್ಕೊಂಡ್ರೆ, ನಾನು ಬೆಳಿಗ್ಗೆ ಎದ್ದು ದೇವರ ಮಕ ನೋಡಿ ದೇವರ ರೂಮ್ಗೆ ಸ್ವಾಮಿ ಮಾಡಿ ಎದುರು ಬಂದು ಸ್ವಾಮಿ ಮಾಡಿಕೊಂಡು ಅನಂತರ ಬಾತ್ರೂಮ್ಗೆ ಹೋಗಿ ಹಲ್ಲು ಉಜ್ಜಿ ಮಕ ತೊಳೆದು ಬಂದು ವಾಪಸ್ ಟವಲ್ ಒರೆಸಿ ಒಳಗೆ ಹೋಗುತ್ತೆ. ಸಡನ್ ಒಂದು 7:30 ಗಂಟೆ ಆಗುತ್ತೆ. ಆ ಟೈಮ್ಗೆ ಹೋಗಿ ಬೇಯಿಸಿ ಇಟ್ಟಿರ್ತಾರೆ ಮನೆಯೊಳಗೆ ಅಡುಗೆ ಮಾಡೋರು. ಒಂದು ಮೊಟ್ಟೆ ತಗೊಳ್ತಾನೆ, ಒಂದು ಬಿಸಿ ಕಾಫಿ ಅಂತ ತಗೊಳ್ಬೇಕು. ಕಾಫಿ ಅಂದ್ರೆ ಕಾಫಿ ಹುಡಿ ಜಾಸ್ತಿ ಹಾಕೋದು ತಗೊಳಕಲ್ಲ, ಯಾವತ್ತೂ ನನ್ನ ಮೊಟ್ಟೆಗೆಲ್ಲ ಸ್ವಲ್ಪ ಕಾಫಿ ಹುಡಿ ಹಾಕಿ ಒಂದು ಕಾಫಿ ಒಂದು ಮೊಟ್ಟೆ ತಗೊಂಡು ಅನಂತರ ಹೊರಗೆ ಬಂದು ಕೂತ್ಕೊಂಡು ಸ್ವಲ್ಪ ಶರೀರದಲ್ಲಿ ಒಂದು ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ, ಹಳೆ ಆಪರೇಷನ್ ಆಗಿದೆ. ಆ ಮಾತ್ರೆ ತಗೊಂಡಾದ್ಮೇಲೆ 9:00 ಮಾಡಿಟ್ಟ ತಿಂಡಿ ಏನುಂಟು, ಉಪ್ಪಿಟ್ಟು ರೊಟ್ಟಿ ದೋಸೆ ಏನೋ ಬೇಕು, ಎಷ್ಟು ಬೇಕೋ ಅಷ್ಟು ತಗೊಳ್ತಾನೆ. ಮುಂದೆಲ್ಲ 6 ರೊಟ್ಟಿ 7 ರೊಟ್ಟಿ ತಿಂತಿದ್ದೆ ಸಣ್ಣ ಪ್ರಾಯದಲ್ಲಿ. ಈಗ ವಯಸ್ಸಿಗೆ ನನಗೆ 1/4 ರೊಟ್ಟಿ 3/4 ರೊಟ್ಟಿ ಅಥವಾ 1/4 ರೊಟ್ಟಿ 1/4 ರೊಟ್ಟಿ ಅದ್ರ ಮೇಲೆ ಹೋಗಲ್ಲ. ತೆಳು ದೋಸೆ ಒಂದು ಇಷ್ಟು ಕಮ್ಮಿ ಆಗ್ಬಿಟ್ಟಿ ನಾನು ತಗೊಳ್ಳೋದು, ಅಂದ್ರೆ ಹೊಟ್ಟೆ ಜೀರ್ಣಶಕ್ತಿ ಬರಕ್ಕಿಲ್ಲ. ಹಾಗಾಗಿ ನಿಮ್ಮ ಮಧ್ಯಾಹ್ನ ಊಟ ಸರಿಯಾಗಿ ಸಾಧಾರಣ 1 ಇಡೀ ಅನ್ನ, ಅದು ಚೆನ್ನಾಗಿರ್ಬೇಕು, ರುಚಿಯಾಗಿರ್ಬೇಕು, ಅನ್ನ ಬೆಂದಿರ್ಬೇಕು. ಗಂಜಿ ಅನ್ನೋ ಟೈಪ್ ತಿನ್ನೋದು ಭಾರಿ ಒಳ್ಳೇದು. ಉಪ್ಪಿಟ್ಟು ಅಷ್ಟೇ ಬ್ಯಾಗ್ ಜೀರ್ಣ ಆಗುತ್ತೆ, ಅದನ್ನು ಜಾಸ್ತಿ ಮಾಡಿಸೋದು. ಕಡ್ಬಿಟ್ಟು ದೊಡ್ಡ ಸೈಜ್ ಸಣ್ಣ ಸೈಜ್ ಎರಡು ತಿನ್ನೋದು. ಮತ್ತೆ ಸಾಯಂಕಾಲ ಹೊತ್ತು ಕಾಫಿ ಬರುತ್ತೆ, ಅಂದ್ರೆ ಹಾಲು ಸ್ವಲ್ಪ ಜಾಸ್ತಿ ಆಗಿ ಕಾಫಿ ಹುಡಿ ಕಮ್ಮಿ ಮಾಡಿ ಒಂದು ಗ್ಲಾಸ್ ಕಾಫಿ, ಅದ್ರ ಜೊತೆಗೆ ಇದ್ರೆ ಏನಾದ್ರೂ ಒಂದು ಚಕ್ಕುಲಿ ತಿಂದ್ರೆ ಗಟ್ಟಿಲ್ಲ ತಿಂಡಿ ಸ್ವಲ್ಪ ತಗೊಂಡು ಮತ್ತೆ ರಾತ್ರಿ ಪುನಃ ಒಂದು 7:00 ಸ್ನಾನ ಮಾಡೋದು, ದೇವ್ರು ಕೈ ಮುಗಿಯೋದು, ದೇವ್ರ ದೀಪ ಹಚ್ಚೋದು, ಬಂದು ಒಂದು ಸ್ವಲ್ಪ ಒಂದು 1/4 ಗಂಟೆ 1/2 ಗಂಟೆ ಟಿವಿ ನೋಡೋದು. ಮತ್ತೆ ಡಾಕ್ಟರ್ ವಿಜಯ ಅಂಗಡಿ ನೋಡ್ಕೊಂಡು ಟೈಮ್ ನೋಡ್ತಾ ಇರ್ತೇನೆ. ಅವ್ರ ಸ್ವಭಾವ ಭಾರಿ ಒಳ್ಳೇದು, ಖುಷಿಯಾಗಿ ಮೆಚ್ಚಾಗಿದೆ, ನಿಮಗೂ ಹಾಗೆ ಮೆಚ್ಚಿಗೆ ಮಾಡ್ಕೊಳ್ರಪ್ಪ, ಭಾರಿ ಒಳ್ಳೆ ಜನ ಅಂತ ಗೊತ್ತಾಗುತ್ತೆ. ಸಾಧು ಸ್ವಭಾವ ಮಾತು ಸಾಧು ಸಮಾಧಾನ ಎಲ್ಲ ಉಂಟು ಅವ್ರ ಹತ್ರ. ಅದಕ್ಕಾಗಿ ನಾವು ಅವರ ಪಾಠ ಕಲಿಬೇಕು, ಕಿರಿಯರಿಗೆ ಅವರ ವಿಚಾರ ಅವರ ವೇನ ನಾನು ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ಮಾತಿನಲ್ಲಿ ಆ ಗಟ್ಟಿತನ ಇತ್ತಲ್ಲ, ನಾವು ಅದನ್ನ ಆಲಿಸ್ಕೊಳ್ತಾ ಸಂತೋಷ ಪಟ್ಟಿದ್ವಿ ಪಳಂಗಪ್ಪನವ್ರೆ. ನಮ್ಮ ಹಳ್ಳಿಗಳಲ್ಲಿ ಈಗಲೂ ನಿಮ್ಮಂತವರು ಅನೇಕ ಭಾಗಗಳಲ್ಲಿ ಕಾಣಸಿಗ್ತೀರಿ, ಕೃಷಿಯಲ್ಲಿ ತಮ್ಮನ್ನು ತೊಡಸ್ಕೊಂಡು ಬೆಳವಣಿಗೆ ಆಗಿದ್ದೀರಿ. ನಿಮ್ಮ ಶ್ರಮ ನಿಮ್ಮ ಸಾಧನೆ ಬಗ್ಗೆ ಉಲ್ಲೇಖ ಮಾಡಿದ್ರಿ, ತಮಗೆ ಧನ್ಯವಾದಗಳು ಪಳಂಗಪ್ಪನವ್ರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೇಳಿದರೆ ಇದುವರೆಗೆ 87 ವರ್ಷ ವಯಸ್ಸಿನ ಬೊಳ್ಳಿಯಂಡ ಪಳಂಗಪ್ಪ ಮುದ್ದಪ್ಪ ಇವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಮಡಿಕೇರಿ ತಾಲೂಕು ಪಾಲೂರು ಗ್ರಾಮದವರು, ವಿಭಿನ್ನವಾದ ಕೆಲಸಗಳನ್ನ ಮಾಡ್ತಾ ಕೃಷಿಯನ್ನ ಅಕ್ಕರೆಯಿಂದ ಅಪ್ಪಿಕೊಂಡು ಅದರಲ್ಲಿ ಬೆಳವಣಿಗೆ ಆಗಿದ್ದಾರೆ. ಅನೇಕರಿಗೆ ಈ ವಿಚಾರ ಅಚ್ಚರಿ ತರಿಸುವಂತಹದ್ದು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳಿ ಕೇಳಿ ಮಧುಮಾತನ್ನು, ಕೇಳಿ ಕೇಳಿ ಮಧುಮಾತನ್ನು. ಮಣ್ಣಿನ ಗುಣಗಳನ್ನು ಆಲಿಸಿ ಜೇನಿನ ಗುಣಗಳನ್ನು ಗಮನಿಸಿ ಈ ಕೀಟದ ಕಿರೀಟ ಪ್ರಾಯ ಜೀವನವನ್ನ ಅನುಸರಿಸಿ ಜೀವಿಯ ಕ್ರಿಯಾಶೀಲತೆಯನ್ನು ಕ್ರಿಯಾಶೀಲತೆಯನ್ನು ಕೇಳಿ ಕೇಳಿ ಮಧುಮಾತನ್ನು ಆಲಿಸಿ ಜೇನಿನ ಗುಣಗಳನ್ನು ಆಲಿಸಿ ಜೇನಿನ ನಾಗರಿಕರೇ, ಮೇ 20 ವಿಶ್ವ ಜೇನು ನೊಣ ದಿನ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ರೈತರು ಜೇನಿನ ಮಹತ್ವದ ಬಗ್ಗೆ ವಿಚಾರಗಳನ್ನು ತಿಳಿದುಕೊಂಡು ಸಂರಕ್ಷಣೆಯತ್ತ ಗಮನಹರಿಸೋದು ತುಂಬಾ ಪ್ರಯೋಜನಕಾರಿ ಸಂಗತಿಯಾಗ್ತದೆ. ಜೇನು ಈ ಪರಿಸರದ ಪ್ರಮುಖವಾದ ಜೀವಿ. ಅನೇಕ ಬೆಳೆಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಮಹತ್ವದ ಪಾತ್ರವನ್ನ ಜೇನು ವಹಿಸುತ್ತೆ. ಜೇನುತುಪ್ಪ ಆರೋಗ್ಯ ರಕ್ಷಣೆಗೆ ಹಾಗೆ ಅನೇಕ ಕಾಯಿಲೆಗಳ ವಾಸಿಗೆ ಉಪಯುಕ್ತವಾದುದು. ಕೇಳುಗರೆ, ಈಗ ಶಿಶುನಾಳ ಶರೀಫರ ಒಂದು ತತ್ವಪದ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಪರಿಸರ ಬದುಕು ಕುರಿತು ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗುವುದು. ಪ್ರಸ್ತುತಪಡಿಸುತ್ತಾರೆ ವಿಜಯಂಗಡಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವ್ ಪೇಟೆ, ಮಡಿಕೇರಿ. ಕಾಲ್ 08272000018. ಸುದ್ದಿ ಜುಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಚೊಂಪೆನ ವಿವರ. ನಾಪೊಕ್ಲು ಹೋಬಳಿಲಿ ಇಂದು ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಅಂಗವಿಕಲರ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದ 73 ಫಲಾನುಭವಿಗಳಿಗೆ ಇಂದು ದೃಢೀಕರಣ ಪತ್ರನ ನಾಡ ಕಚೇರಿಲಿ ಶಾಸಕ ಕೆಜಿ ಬೋಪಯ್ಯನವು ಫಲಾನುಭವಿಗಳಿಗೆ ಪತ್ರ ಹಂಚಿದೆ. ಮಡಿಕೇರಿ ನಗರಸಭೆ ಕಡೆಯಿಂದ ಮನಾರ ಕಾರ್ಯದ ಕಸ ಸಂಗ್ರಹಣೆಗೆ ಹೊಸದಾಗಿ ಖರೀದಿಸಿದ 2 ಟ್ರ್ಯಾಕ್ಟರ್ಗಳಿಗೆ ಪೂಜೆ ಸಲ್ಲಿಸಿ ಚಾಲನೆ ಮಾಡುವ ಮೂಲಕ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ನವು ಉದ್ಘಾಟನೆ ಮಾಡಿದವು. ನಗರಸಭೆ ನಿಷೇಧಿತ ಪ್ಲಾಸ್ಟಿಕ್ ಬಳಸುವ ವಿರುದ್ದ ಆಗಾಗ ಅಂಗಡಿ ಮಳಿಗೆಗಳ ಮೇಲೆ ದಾಳಿ ಮಾಡಲಾಯಿತು. ಈಗಾಗಲೇ 1 ತಿಂಗಳ ಸಾಕಷ್ಟು ದಾಳಿ ನಡೆಸಿದ್ದು ಅಂದಾಜು 300 ಕೆಜಿಗಳಷ್ಟು ನಿಷೇಧಿತ ಪ್ಲಾಸ್ಟಿಕ್ ವಶಪಡಿಸಲಾಗಿದ್ದು 22,000 ರೂಪಾಯಿ ದಂಡ ವಿಧಿಸಲಾಯಿತು. ದಂಡ 3ನೇ ಅಪರಾಧಕ್ಕೆ ಉದ್ದಿಮೆ ಪರವಾನಗಿನ ರದ್ದುಗೊಳಿಸಲಾದೆ, ಹಾಗೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾದೆ ನಗರಸಭೆನ ಎಲ್ಲಾ ಸಾರ್ವಜನಿಕರು, ಅಂಗಡಿ ಮಾಲೀಕರು ನಿಷೇಧಿತ ಪ್ಲಾಸ್ಟಿಕ್ಗಳನ್ನ ಬಳಸದೆ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವ ಹಾಗೆ ನಗರಸಭೆನ ಪೌರಾಯುಕ್ತರು ಎಸ್ ವಿ ರಾಮದಾಸ್ ಅವು ಕೇಳಿಕೊಂಡಳು. ವಾಲ್ನೂರು ತ್ಯಾಗತೂರು ಗ್ರಾಮ ಪಂಚಾಯಿತಿನ 2022-23 ಸಾಲಿನ ಗ್ರಾಮಸಭೆ ಮೇ 27ರಂದು ಹೊತ್ತಾರೆ 11 ಗಂಟೆಗೆ ವಾಲ್ನೂರು ವಿಎಸ್ಎಸ್ಎನ್ ಸಭಾಬಾಡಿಯಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿನ ಅಧಿಕಾರಿಗ ತಿಳಿಸಿಯೋಳು. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಮತ್ತೆ ಎಚ್ಸಿಎಲ್ ಟೆಕ್ನಾಲಜೀಸ್ ಸಂಸ್ಥೆನ ಕೂಡುಕೂಟಲಿ ಶುರುವಿನ ವೃತ್ತಿ ಜೀವನದ ಕಾರ್ಬಾರ್ ಆದ ಟೆಕ್ ಬಿ ಯೋಜನೆಗೆ ಅರ್ಹ ಅಭ್ಯರ್ಥಿಗಳ ಆಯ್ಕೆ ಮಾಡುವ ಸಂಬಂಧ ಮೇ 23ರಂದು ಹೊತ್ತಾರೆ 10 ಗಂಟೆಯಿಂದ ಕುಶಾಲನಗರದ ಅನುಗ್ರಹ ಪ್ರಥಮ ದರ್ಜೆ ಕಾಲೇಜಿಲಿ ಕಾರ್ಯಾಗಾರ ನಡೆದಿದೆ. ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:30 ಗಂಟೆಗೆ ಆಖೇರಿ ಆದಂಗೆ ಕಳೆದ 24 ಗಂಟೆಗಳ ಹೊತ್ತುಲಿ ಕೊಡಗು ಜಿಲ್ಲೆಯಲ್ಲಿ ಸರಾಸರಿ ಮಳೆ 16.20 ಮಿಲಿಮೀಟರ್ ಮಳೆ ಆಗುಟ್ಟು. ಮಡಿಕೇರಿ ತಾಲೂಕುಲಿ ಇಂದಿನ ಸರಾಸರಿ ಮಳೆ 24.02 ಮಿಲಿಮೀಟರ್ ಮಳೆ. ವಿರಾಜಪೇಟೆ ತಾಲೂಕುಲಿ ಇಂದಿನ ಸರಾಸರಿ ಮಳೆ 8.03 ಮಿಲಿಮೀಟರ್. ಸೋಮರಪೇಟೆ ತಾಲೂಕುಲಿ ಇಂದಿನ ಸರಾಸರಿ ಮಳೆ 16.56 ಮಿಲಿಮೀಟರ್ ಮಳೆ ಸುರಿದುಟ್ಟು. ಗಡಿ ಭದ್ರತಾ ಪಡೆಯ ಬಿಎಸ್ಎಫ್ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿಗೆ ಅರ್ಜಿನ ಕರೆದಳು. ಖುಷಿಯಿದ್ದ ಅಭ್ಯರ್ಥಿಗ ಬಿಎಸ್ಎಫ್ನ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಕೃತ ಗೊತ್ತಾಗುಟ್ಟು. ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ಧಿ ಸಭೆ ಇಂದು ನಡೆದು ಅಧ್ಯಕ್ಷತೆ ವಹಿಸಿದ ಶಾಸಕ ಕೆಜಿ ಬೋಪಯ್ಯ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚಿಸಿದೋ. ಇದೇ ಹೊತ್ತಲ್ಲಿ ಕಾಲೇಜಿನ ಕಟ್ಟಡ ನಿರ್ಮಾಣ ಕಾಮಗಾರಿನ ಶಾಸಕರು ಪರಿಶೀಲಿಸಿದರು. ಜೆಸಿಐ ಪೊನ್ನಂಪೇಟೆ ನಿಸರ್ಗ ಇವರ ಕಡೆಯಿಂದ ಇದೇ ತಿಂಗಳ 22ರಂದು ಭಾನುವಾರ ವಿರಾಜಪೇಟೆ ಹತ್ತಿರದ ಬಾಳುಗೋಡಿನ ಕೊಡವ ಸಮಾಜದ ಒಕ್ಕೂಟದ ಮೈದಾನದಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಮುಕ್ತ ಸ್ಪರ್ಧೆ ನಿಸರ್ಗ ಜೆಸಿಐ ಶೂಟಿಂಗ್ 2022ನ ಮಳೆಯ ಕಾರಣದಿಂದ ಮುಂದೂಡಲಾಗುಟ್ಟು ಹಂಗೆ ಮುಂದೆ ನಡೆಸುವ ತಾರೀಖನ್ನ ಪ್ರಕಟಿಸಲಾದೇತ ಜೆಸಿಐ ಪೊನ್ನಂಪೇಟೆ ನಿಸರ್ಗ ಘಟಕದ ಅಧ್ಯಕ್ಷರಾದ ಎಪಿ ದಿನೇಶ್ ಅವು ಪ್ರಕಟಣೆಗೆ ತಿಳಿಸಿಯೋಳು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಕೊಡಗು ಘಟಕದ ಕಡೆಯಿಂದ ಪೇಟೆನ ಸ್ಟೀವರ್ಟ್ ಹಿಲ್ ಹತ್ರ 60 ಲಕ್ಷ ರೂಪಾಯಿ ವೆಚ್ಚಲಿ ನಿರ್ಮಾಣ ಆಗಿದ್ದ ರೆಡ್ ಕ್ರಾಸ್ ಸೊಸೈಟಿ ನೂತನ ಶತಮಾನೋತ್ಸವ ಭವನ ಇಂದು ಉದ್ಘಾಟನೆಗೊಂಡಿತು. ಮಡಿಕೇರಿ ಕ್ಷೇತ್ರದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ, ಜಿಲ್ಲಾಧಿಕಾರಿಗ ಹಂಗೆ ಇನ್ನಿತರ ಮುಖ್ಯಪಟ್ಟವು ಹಾಜರಿದ್ದು. ಜಿಲ್ಲಾಧಿಕಾರಿಗಳ ಕಡೆ ಹಳ್ಳಿಯ ಕಡೆ ತಾಲೂಕು ಮಟ್ಟದ ಸಭೆ ತಾರೀಖು 27ರಂದು ದೇವನಗಿರಿ ವಿಎಸ್ಎಸ್ಎನ್ ಕಟ್ಟಡದಲ್ಲಿ ಆಯೋಜಿಸಲಾಗುತ್ತ ತಹಶೀಲ್ದಾರ್ ಡಾ ಆರ್ ಯೋಗಾನಂದ ಅವು ತಿಳಿಸಿಯಳು. ಆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಸಿ ತಿದ್ದುಪಡಿ, ಪೌತಿ ಖಾತೆ, ಇಂದಿರಾಗಾಂಧಿ ವೃದ್ಧಾಪ್ಯ ವೇತನ, ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದಂಗೆ ಬ್ಯಾರೆ ಬ್ಯಾರೆ ತಾಪತ್ರೆ ಬಗ್ಗೆ ದೂರು ಅರ್ಜಿ ಸ್ವೀಕಾರ ಮಾಡುವ ಕ್ರಮ ಕೈಗೊಳ್ಳುವ ಹಂಗೆ ಪ್ರಕಟಣೆಗೆ ತಿಳಿಸಿಯಳು. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆನ ಮಡಿಕೇರಿ ಪೇಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತೆ ಸಂತ ಮೈಕಳರ ಶಾಲೆಯಲ್ಲಿ ನಾಳೆಯಿಂದ 21 ಮತ್ತೆ 22ಕ್ಕೆ ನಡೆದಿದೆ. ಈ ಹೊತ್ತಲ್ಲಿ ಯಾವುದೇ ಅವ್ಯವಹಾರ ನಡೆಯದಂಗೆ ಪರೀಕ್ಷೆ ಅಂದೇ ನಡೆಸುವ ಹಂಗೆ ಪರೀಕ್ಷೆ ನಡೆಸುವ ಕೇಂದ್ರದಲ್ಲಿ 20 ಮೀಟರ್ ವ್ಯಾಪ್ತಿನ ನಿರ್ಬಂಧಿತ ಜಾಗ ಅಂತ ಘೋಷಣೆ ಮಾಡಿದ್ದು ಜಿಲ್ಲಾ ದಂಡಾಧಿಕಾರಿ ಹಂಗೆ ಜಿಲ್ಲಾಧಿಕಾರಿ ಡಾ ಸತೀಶ ಅವು ಆದೇಶ ಹೊರಡಿಸಿಯಳು. ಈ ಸಂಬಂಧ ಜಿಲ್ಲಾಧಿಕಾರಿಗ ಇಂದು ಪೂರ್ವಭಾವಿಯಾಗಿ ಪರೀಕ್ಷಾ ಕೇಂದ್ರಗಳನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿ ಸೂಕ್ತ ನಿರ್ದೇಶನ ನೀಡಿದ್ದು. ಇದರಿಂದ ಮೇ 21ರಂದು ಪ್ಯಾಟೆನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಲಿ ಪದವಿ ತರಗತಿಗೆ ರಜೆ ಕೊಟ್ಟಳು. ಮೇ 23ರಂದು ಯಾಗೋಳ್ನಂಗೆ ತರಗತಿಗ ನಡೆದದೇತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾನ್ಸ್ಪಾಲರು ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೇಳುಗರೆ, ಈಗ ಜಾಹೀರಾತುಗಳು. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿಂಚ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಷೀನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮೊ ಕೋರ್ಸ್ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಆ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮೊಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900950753. ಚೋಳಂಡ ಒಕ್ಕಕಾರಲ್ಲ ಕೂಡಿತ್ ಕಡಂಗ ಮುರೂರ್ಲುಳ್ಳ ಒಕ್ಕಡ ಐನು ಮನೇಲಿ ನಾಳೆ ಚೆನಿಯಾಚೆ ಪಿಂಜ ಇರೋ ದಂಡಂಗ್ ಮತ್ತೆ ನಾರಾಚೆ ಕಲ್ಯಾಟ ಜಬ್ಬಂಡ ಬಾರಣಿ ಪಿಂಜ ಕಾರಣ ತೆರೆ ನರ್ತುಕ ತೀರ್ಮಾನ ಮಾಡಿ ತಿಂತು ಇದಕ್ಕ ಮಳೆ ಕಾರಣ ಕಾಯ್ತು ಮಿಂಜಕ್ಕೆ ತೆರಕಿತ್ತು. ಒಕ್ಕಕಾರ ತಾಮನ ಪೊಮ್ಮಕ್ಕ ಬಿಂದು ಚಂಗಾದ್ಯ ಇದನ್ನ ಅರಂಜಿತ್ ಸಾಕರ ತರನೊಂದ್ ಚೋಳಂಡ ಒಕ್ಕ ಪಟ್ಟೆದಾರ ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಒಕ್ಕಕಾರ ಕಟ್ಟಂಡಿತು. ಮಡಿಕೇರಿಯ ಸನ್ಶೈನ್ ಪ್ಲೇ ಹೋಮ್ ಪುನರಾರಂಭಗೊಂಡಿದ್ದು ಅಡ್ಮಿಷನ್ಸ್ ಆರಂಭಗೊಂಡಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 8660988243. 2-6 ವರ್ಷದೊಳಗಿನ ನಿಮ್ಮ ಪುಟ್ಟ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ, ವಿರಾಜಪೇಟೆ. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ, ಡೇ ಕೇರ್, ವಾಹನ ವ್ಯವಸ್ಥೆ ಲಭ್ಯ. ಛೋಟಾ ಚಾಂಪ್ಸ್ ಗುರುಕುಲಂ, ಅಪೋಸಿಟ್ ಸೆರಿನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಇಲ್ಲಿಗೆ ಶಿಕ್ಷಕಿಯರು, ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಮೊಬೈಲ್ 9448019615. ಕೊಡಗಿನ ಜನರ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಇನ್ನು ಮೂರ್ನಾಡಿನಲ್ಲಿ ಸಿಗಲಿದೆ. ಹೌದು, ಮೂರ್ನಾಡಿನಲ್ಲಿ ನೂತನವಾಗಿ ಎಲ್ಲ ಆಧುನಿಕ ಸೌಲಭ್ಯಗಳೊಂದಿಗೆ ಶುಭಾರಂಭಗೊಂಡಿದೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಹೆಲ್ತ್ ಫಸ್ಟ್ ಮೆಡಿಕಲ್ ಸೆಂಟರ್. ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ತಜ್ಞ ವೈದ್ಯರ ಸೇವೆ, ಎಲ್ಲಾ ವಿಧದ ಸ್ಕ್ಯಾನಿಂಗ್, ಎಕ್ಸ್ರೇ, ಲ್ಯಾಬೋರೇಟರಿ ಹಾಗೂ ಫಾರ್ಮಸಿ. ಎಲ್ಲಾ ಆಧುನಿಕ ಸೌಲಭ್ಯಗಳೊಂದಿಗೆ ಸುಸಜ್ಜಿತ ವ್ಯವಸ್ಥೆಗಳೊಂದಿಗೆ ನಿಮ್ಮ ಸೇವೆಗೆ ಹೆಲ್ತ್ ಫಸ್ಟ್ ಮೆಡಿಕಲ್ ಸೆಂಟರ್, ನಾಪಕ್ಲು ರೋಡ್, ಮೂರ್ನಾಡು. ವಿರಾಜಪೇಟೆಯಲ್ಲಿ ವಿದ್ಯಾರ್ಥಿನಿಯರು ಹಾಗೂ ಉದ್ಯೋಗಸ್ಥ ಮಹಿಳೆಯರಿಗೆ ಸುಸಜ್ಜಿತ ವಸತಿ, ಸ್ವಚ್ಛ ಊಟದ ವ್ಯವಸ್ಥೆ ಹಾಗೂ ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ಪಿಜಿ ಲಭ್ಯವಿದೆ. ಸಂಪರ್ಕಿಸಿ ಮೊಬೈಲ್ 9008353761. ಮತ್ತೊಮ್ಮೆ 9008353761. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತ ಕುಪ್ಪಿಯ, ಬೊಳ್ತ ಕುಪ್ಪಿಯ, ಚಾಲೆ, ಮಕ್ಕಳ ಕುಪ್ಪಿಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಲಗರಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ, ಪೂವಯ್ಯ, 9980940022, ಇಲ್ಲೆಂಗಿ 9900707576. ವಾಣಿಜ್ಯ ಜಾಹೀರಾತು ಪ್ರಸಾರವಾಯಿತು. ಈಗ ನಿಧನ ವಾರ್ತೆ. ಕುಶಾಲನಗರ ಬಲಮುರಿ ದೇವಸ್ಥಾನದ ಪಕ್ಕ ವಾಸವುಳ್ಳ ಪಾಲೆಕಂಡ ಕಾರ್ಯಪ್ಪ ಇಂದು ಪಾಲಕ ಏಳರ ಗಂಟೆಗೆ ಮರಣಪಟ್ಟಿತು. 95 ಬಯತರ ಪಾಲೆಕಂಡ ಕಾರ್ಯಪ್ಪ ಇಂಡ ಅಕೇರಿ ಕಾರ್ಬಾರ್ ನಾಳೆ ಮಧ್ಯಾಹ್ನ ಕುಶಾಲನಗರ ಕೊಡವ ಸಮಾಜದ ತೋಟಗಳ ನಡಪ. ಬೆಟಗೇರಿ ಗ್ರಾಮತರ ಚೆಲಿಯಂಡ ಗಣೇಶ್ ಐಂಡ ಪುಣ್ಣು ಪಾರ್ವತಿ ಪಾಲು 65 ಬಯತ್ಲು ಇಂದು ಮರಣಪಟ್ಟಿತು. ಎಂಡ ತಾಮನೆ ಕೊಂಗೆಪ್ಪಂಡ ಇಂಡ ಅಕೇರಿ ಕಾರ್ಯ ಬೆಟಗೇರಿ ಗ್ರಾಮತರ ಸ್ವಂತ ಮನೆಯಲ್ಲಿ ನಾಳೆ ನಡಪ. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ. ಓದೆಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಪತ್ರಕರ್ತಂಗ ವಸ್ತುನಿಷ್ಠ ವರದಿಗೆ ಆದ್ಯತೆ ಕೊಡಿಕೊಂಡು ಶಾಸಕ ಅಪ್ಪಚ್ಚು ರಂಜನ್. ಭಾರತೀಯ ರೆಡ್ಕ್ರಾಸ್ ಸಂಸ್ಥೆಯ ಜಿಲ್ಲಾ ಘಟಕದ 100 ಇಂದು ಮಡಿಕೇರಿ. ಸುದ್ದಿ ವಿವರ. ಪತ್ರಕರ್ತಂಗ ಸುದ್ದಿ ಮಾಡೋಕಪ್ಪಕ ಏದೇ ವ್ಯಕ್ತಿರ ಮಾನಹರಣ ಮಾಡುವನ್ನತ ಎಡುತ್ತಿನ ಎಡುದ್ವಕಾಗ ಸತ್ಯ ವಿಚಾರತ್ನ ಅರಿಂಜಂಡು ಸಮಾಜಕ್ಕೆ ನಲ್ಲ ಸಂದೇಶ ಕೊಡಪನ್ನತ ವಿಚಾರತ್ನ ಅರಿಚಿಡೊಂಡು ಶಾಸಕ ಅಪ್ಪಚ್ಚು ರಂಜನ್ ಎಣಿಚೆ ಮಾಧ್ಯಮ ಪ್ರತಿನಿಧಿಯಡ ಬಳಚಕಾಯಿತು ಸುರುವಾನ ಕೊಡಗು ಪತ್ರಕರ್ತರ ಸಂಘಕ್ಕೆ ಮುಳಿಯಿಡುವಂಚಿ ಅಂಗ ಹಿಂದೆ ತಕ್ಕ ಬಂದದ್ದು ಸಂವಿಧಾನದ ನಾಲನೇ ಅಂಗ ಆಯ್ತುಳ್ಳ ಪತ್ರಿಕಾ ಕೋವಲು ಕೆಲಸ ಮಾಡುವ ಹಿಂಗ ವಸ್ತುನಿಷ್ಠ ವರದಿಗೆ ಏರ ಒತ್ತಾಸೆ ಕೊಡ್ಕೊಂಡು ಎಣಿಚೆ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಮೊಳಿಯಿಟ್ಟು